ನಿನ್ನ ಡಾಬ, ನೀ ಇಳಿಸು ನಮ್ಮ ಕೊಬ್ಬ, ಈ ಮನಸ್ಸಿಗದು ಹಬ್ಬ. ಬಾರಜ ಬಾಬಾ ಅರಿದೇ ನಿನ್ನ ಡಾಬ, ನೀ ಇಳಿಸು ನಮ್ಮ ಕೊಬ್ಬ, ಈ ಮನಸ್ಸಿಗದು ಹಬ್ಬ. ಆದದು ಆಯ್ತು ನಮ್ಮ ಕೈಯ ಮೀರಿ ಹೋಯ್ತು, ಅರಿಯಾತಕ್ಕೆ ಮಾತು ನಿಮ್ ಜೋಡಿ ಮಸ್ತು ಮಸ್ತು. ಲುಂಗಿಯನ್ನ ಎತ್ತಿ ಕಟ್ಟಿ ಸ್ಟೆಪ್ ಹಾಕಿಕೋ, ಸೀರೆಯನ್ನ ಸರಿಸಿಬಿಟ್ಟು ಹಿಪ್ಪು ನೋಡಿಕೋ. ಲುಂಗಿಯನ್ನ ಎತ್ತಿ ಕಟ್ಟಿ ಸ್ಟೆಪ್ ಹಾಕಿಕೋ, ಸೀರೆಯನ್ನ ಸರಿಸಿಬಿಟ್ಟು ಹಿಪ್ಪು ನೋಡಿಕೋ. ದಾಡಿ ಮಿಸಡವು ಇಲ್ಲಿ ಡಬ್ಬ ಎದ್ದಿದೆ, ಟಪ್ಪಾಂಗುಚಿಯಲ್ಲಿ ಡಾಬ ಗರಂ ಆಗಿದೆ. ದಾರು ಅದಾರು ಉದ್ದಾರು ಉದ್ದಾರು ಕಟ್ಟಾಕು ಉದ್ದಾರು. ಅದಾರು ಅದಾರು ಅದಾರು ಅದಾರು ಉದ್ದಾರು ಉದ್ದಾರು ಕಟ್ಟಾಕು ಉದ್ದಾರು. ಎಲ್ಲಾನು ಇನ್ಮೇಲ್ ನೈಸಾಗೆ ನಡೆಯೋದು, ಪಟ್ಟಾಕಿ ಸುಮ್ಮನೆ ಸುಡದೇನೆ ಬಿಡೋದು. ವಾಸುಂದೆ ಬೋಸು ಕೊಟ್ರೆ ಆಗುತ್ತಂತೀಯ, ನಿನ್ನಾಸೆಯೆಲ್ಲ ಎತ್ತಿಕೊಡೋ ನಾನೇ ಅಂತೀಯ. ಬಸ್ಸು ಮುಂದೆ ಬೋಸು ಕೊಟ್ರೆ ಆಗುತ್ತಂತೀಯ, ನಿನ್ನಾಸೆಯೆಲ್ಲ ಎತ್ತಿಕೊಡೋ ನಾನೇ ಅಂತೀಯ. ಕೈಕಾಲರನ್ನ ಗೆರಿಸ್ತೇನೆ ಆಡಬತ್ತೀಯ, ವಿಶಲೊಡೆದು ರಗಳೆ ಮಾಡಕ್ ನೀನು ರೆಡಿಯ. ಮಜ್ಜಿ ಕಾಲರನ್ನ ಎರಿಸ್ತೇನೆ ಆಡಕ್ ಬರ್ತೀಯ, ವಿಶಲೊಡೆದು ರಗಳೆ ಮಾಡಕ್ ನೀನು ರೆಡಿಯ. ಅದಾರು ಅದಾರು ಅದಾರು ಅದಾರು ಉದ್ದಾರು ಉದಾರು ಕಟ್ಟಾಕು ಉದ್ದಾರು. ಅದಾರು ಅದಾರು ಅದಾರು ಅದಾರು ಉದ್ದಾರು ಉದಾರು ಕಟ್ಟಾಕು ಉದ್ದಾರು. ಶುದ್ಧವಾದ ಫ್ರಾಡು ಅಳ್ಳನಂತ ಸ್ಮೈಲು, ಇವ್ನು ಹುಟ್ಟಿ ಜಾಗ ಜೈಲು, ಪಂದ್ಯ ಕಟ್ಟುವ ಬಾಲ, ಇವ್ನು ಹುಡುಗಿರ್ ಶೋಕಿಲ್ಲ ಪಾರ್ಟಿ ಮೊದಲು ಜಾನು, ಅಲ್ಲಿ ಸುಮಾರು ಇವನ ಸೀನು. ಉದ್ದಾರು ಉದಾರು ಕಟ್ಟಾಕು ಉದಾರು. ಅದಾರು ಅದಾರು ಅದಾರು ಅದಾರು ಉದ್ದಾರು ಉದಾರು ಕಟ್ಟಾಕು ಉದಾರು. ಲುಂಗಿಯನ್ನ ತೂರಿ ಬಿಟ್ಟು ಮಸ್ತಿ ಮಾಡೋಣ, ಸ್ಯಾಂಡಲ್ವುಡ್ ಸೇರಿಕೊಂಡು ಕಬಡ್ಡಿ ಆಡೋಣ, ಮುಂದೆ ಬಂದು ನಿಂತೋರ್ಗೆಲ್ಲ ಟಚಕ್ಕಿಡೋಣ, ಸ್ವಲ್ಪ ನಕ್ರಗಳ ತುಳಿದು ಬಿಡೋಣ, ಮುಂದೆ ಬಂದು ನಿಂತೋರ್ಗೆಲ್ಲ ಟಚಕ್ಕಿಡೋಣ, ಸ್ವಲ್ಪ ನಕ್ರಗಳ ತುಳಿದು ಬಿಡೋಣ. ಡಾಬ ನೀ ಇಳಿಸು ನಮ್ಮ ಕೊಬ್ಬ, ಈ ಮನಸ್ಸಿಗದು